ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಸ್ಟುಡಿಯೋದಲ್ಲೀಗ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ಶ್ರೀ ಬಸವಾನಂದ ಸ್ವಾಮೀಜಿಯವರು ಆಧ್ಯಾತ್ಮಿಗಳು, ಪ್ರವಚನಕಾರರು, ಪ್ರಕೃತಿ ಚಿಕಿತ್ಸಕರು, ನಿಮ್ಮೆಲ್ಲರ ಸಂದೇಹಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೇ ಇರ್ತಾರೆ. ಕೇಳುಗರೆ, ಇವತ್ತು ಕೆಲವು ವಿಚಾರಗಳನ್ನು ಅವರು ತಿಳಿಸಬೇಕು ಅಂತಿದ್ದಾರೆ. ಅಂದ್ರೆ ನೀವು ಸಾಕಷ್ಟು ಜನ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದೀರಿ. ವಿಜ್ಞಾನಿಗಳು ಪತ್ರಗಳನ್ನು ಬರೀತಾ ಇದ್ದಾರೆ, ಸಾಹಿತಿಗಳು ಪತ್ರವನ್ನು ಬರೀತಾ ಇದ್ದಾರೆ, ಶಿಕ್ಷಕರು ಪತ್ರಗಳನ್ನು ಬರೀತಾ ಇದ್ದಾರೆ, ಜೊತೆಗೆ ಸಣ್ಣ ಮಕ್ಕಳು ಕೂಡ ಉತ್ತರಗಳನ್ನು ಬರೆದು ಕಳಿಸಿದ್ದು ಉಂಟು. ಅದು ಎಲ್ಲಿಂದ ಅಂದ್ರೆ ಮಂಡ್ಯದಿಂದ ಹಿಡಿದು ಬೀದರ್ ತನಕ, ಮಹಾರಾಷ್ಟ್ರ, ಕೊಲ್ಲಾಪುರ, ಆಂಧ್ರದಿಂದ ಕೂಡ ಪತ್ರಗಳು ಬಂದಿದ್ದಾವೆ ಈ ಕಾರ್ಯಕ್ರಮಕ್ಕೆ. ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ. ನಮಗೂ ಕೂಡ ಇಷ್ಟೊಂದು ನೀವು ಸ್ಪಂದಿಸ್ತಾ ಇರೋದು ನಮಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ. ಕೇಳುಗರೆ, ಇವತ್ತು ನಾವು ಕೆಲವೊಂದು ವಿಷಯಗಳನ್ನ ಅಂದ್ರೆ ಈ ಪ್ರತಿಕ್ರಿಯೆಗಳು ಹೇಗ್ ಬರ್ತಾ ಇದಾವೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೊದಲಿಗೆ ಮಾತನಾಡೋಣ. ಸ್ವಾಮೀಜಿ, ಏನಂತೀರಾ? ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಐದು ಸಂಚಿಕೆಯ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಿ ನನ್ನ ಮನಸ್ಸು ತುಂಬಾ ಹೋಗ್ಬಿಟ್ಟಿದೆ. ತುಂಬಾ ಸಂತೋಷ ಆಗಿದೆ. ನಿಮ್ಮೊಂದಿಗೆ ಕೆಲವು ಮಾತುಗಳು ಆಡಬೇಕು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಈ ಸಂಚಿಕೆಯ ಪ್ರಾರಂಭದ ಭಾಗದಲ್ಲಿ ಅದಕ್ಕೋಸ್ಕರನೇ ಸಮಯವನ್ನು ಇಟ್ಕೊಂಡಿದ್ದೀವಿ. ಬಂಧುಗಳೇ, ನೀವು ಪತ್ರ ಬರೆಯೋರು ಮತ್ತು ವಾಟ್ಸ್ಆಪ್ ಮಾಡೋರು ಕೆಲವರು ಎರಡನ್ನೂ ಮಾಡ್ತಾ ಇದ್ದೀರಾ, ಅದನ್ನ ಮಾಡಬೇಡಿ. ಯಾವ್ದಾದ್ರು ಒಂದು ಮಾಡಿ. ಅಂದ್ರೆ ಇನ್ಲ್ಯಾಂಡ್ ಅಲ್ಲೂ ಪತ್ರವನ್ನು ಬರೀತಾ ಇದ್ದಾರೆ, ಪೋಸ್ಟ್ ಕಾರ್ಡ್ ನಲ್ಲೂ ಬರೀತಾ ಇದ್ದಾರೆ, ವಾಟ್ಸ್ಆಪ್ ಅಲ್ಲೂ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಬರೀರಿ ಅಥವಾ ವಾಟ್ಸ್ಆಪ್ ಸಂದೇಶ ಕಳಿಸೋದ್ ಸುಲಭ ಇವಾಗ, ಅದನ್ನ ಕಳಿಸ್ಕೊಡಿ. ಆಮೇಲೆ ಕೆಲವರಿಗೆ ಸ್ವಲ್ಪ ಬೇಗುದು ಇರುತ್ತೆ, ನಮ್ದು ನೋಡಿದಾರೋ ಇಲ್ವೋ ನೋಡಿದಾರೋ ಇಲ್ವೋ ಇಲ್ಲ, ಎಲ್ರದು ನಾವು ನೋಡೇ ನೋಡ್ತೀವಿ. ನಿಮ್ಮ ಪ್ರತಿಯೊಂದು ಸಂದೇಶವನ್ನ ನಾನು ಗಮನಿಸಿ ಮತ್ತು ಅದೃಷ್ಟವಂತರನ್ನ ಆಯ್ಕೆ ಮಾಡ್ತೀವಿ. ಇದರಲ್ಲಿ ಸಾಮಾನ್ಯ ಪ್ರಶ್ನೆಗಳು ಸರಳವಾಗೇ ಇರ್ತದೆ. ಒಂದು ಸಂಚಿಕೆಗೆ ಒಂದು 30-50 ಪತ್ರಗಳು ಬರುತ್ತೆ, ಆಮೇಲಿಂದ ಒಂದು 70-80 ವಾಟ್ಸ್ಆಪ್ ಸಂದೇಶಗಳು ಬರುತ್ತೆ. ಅದರಲ್ಲಿ 3 ಜನ ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಒಬ್ಬರನ್ನೆಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಮೂರ್ ಜನರನ್ನ ಆಯ್ಕೆ ಮಾಡ್ತೀವಿ. ಆಮೇಲೆ ನಮಗೆ ಏನ್ ಸಂಕಟ ಆಗ್ತಾ ಇದೆ ಅಂದ್ರೆ, ಮೇಡಮ್, 9 ವರ್ಷದ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು 90 ವರ್ಷದ ಅಜ್ಜರವರೆಗೆ ಎಲ್ಲರೂ ಕಳಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಸಾಮಾನ್ಯ ರೈತರಿಂದ ಹಿಡ್ಕೊಂಡು ವಿಜ್ಞಾನಿಗಳವರೆಗೆ ಕಳಿಸ್ತಿದ್ದಾರೆ. ಅಂದ್ರೆ ಈ ಕಾರ್ಯಕ್ರಮನೇ ಅಂಥದ್ದು ಸ್ವಾಮೀಜಿ. ಪ್ರತಿಯೊಬ್ಬ ಮನುಷ್ಯನಿಗೂ ದೈವತ್ವದ ದಾರಿಯನ್ನ ಹೇಳಿಕೊಡುವಂತಹ, ಮಾರ್ಗದರ್ಶನವನ್ನ ನೀಡುವಂತಹ ಕಾರ್ಯಕ್ರಮ ಇದು. 70 ವರ್ಷದ ಮೇಲೆ ಇರ್ತಕ್ಕಂಥವ್ರು ಅಂತವರು ಕೂಡ ಇದಕ್ಕೆ ವಿದ್ಯಾರ್ಥಿಗಳ ತರ ಸ್ಪಂದಿಸ್ತಾ ಇದ್ದಾರೆ ನೋಡ್ರಿ. ಅದರಿಂದ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಮತ್ತೆ ತುಂಬಾ ಜನ ಇಂಥ ಕಾರ್ಯಕ್ರಮ ಬೇಕಾಗಿತ್ತು ಅಂತ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಇಂಥ ಕಾರ್ಯಕ್ರಮ ತುಂಬಾ ಅಗತ್ಯ ಇತ್ತು, ಅದನ್ನ ಮಾಡ್ತಾ ಇದ್ದೀರಾ, ಇದನ್ನು ಮುಂದುವರಿಸಿ ಅನ್ನುವಂತಹ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಆಮೇಲೆ ಬಹುಮಾನ ಯಾವಾಗ ಕೊಡ್ತೀರಾ ಅನ್ನುವಂತ ಒಂದು ಕುತೂಹಲ ನಿಮಗೂ ಇರುತ್ತೆ. ಆದ್ರೆ ನಾವು ಒಂದು ವಿಚಾರ ಇಟ್ಕೊಂಡಿದೀವಿ, ನೀವು ಬಹುಮಾನ ತಗೊಳ್ಳೋದ್ರ ಜೊತೆಗೆ ನಮ್ಮ ಶ್ರೀ ಗುರು ಬಸವ ಮಹಾಮನೆಗೆ ಭೇಟಿ ಕೊಡೋ ಹಾಗೆ ಮಾಡಬೇಕು ಅನ್ನುವಂತ ಉದ್ದೇಶ ಇದೆ. ಹಾಗಾಗಿ ಜುಲೈ 12 25 ಸಂಚಿಕೆ ಆದ್ಮೇಲೆ ಅದೃಷ್ಟವಂತ 75 ಜನರನ್ನ ಕರೆದು ಆ ತರ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದೀವಿ. 3 ಗಂಟೆಗೆ ಆ ಕಾರ್ಯಕ್ರಮ ಇಟ್ಕೊಳ್ಳೋಣ. ಅವತ್ತು ಇನ್ನೊಂದು ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮಾಡ್ತೀವಿ. ಪ್ರತಿ ತಿಂಗಳು ನಾವು ಬೆಳದಿಂಗಳ ಪಾದಯಾತ್ರೆ ಮಾಡ್ತೀವಿ. ಇದು ಕೂಡ ದೈವತ್ವದ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡತಕ್ಕಂಥದ್ದು. ಆವಾಗ ನೀವು ಯಾರು ಕಾರ್ಯಕ್ರಮಕ್ಕೆ ಬಂದಿರ್ತೀರೋ ಆವತ್ತು ನಮ್ಮಲ್ಲೇ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಆಶ್ರಮದಲ್ಲಿ. ಆವತ್ತು ಪಾದಯಾತ್ರೆಗೂ ಕೂಡ ಭಾಗವಹಿಸಬಹುದು. 17 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ, ಜಾಗರಣೆ ರಾತ್ರಿ ಎಲ್ಲ. 8.5 ಕಿಲೋಮೀಟರ್ ಹೋಗೋದು, 8.5 ಕಿಲೋಮೀಟರ್ ಬರೋದು. ನಿಮ್ಗೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನೀವು ಆನಂದ ಪಡಬಹುದು. ಮರುದಿವಸ ಭಾನುವಾರ ಇರುತ್ತೆ, ಆದ್ರಿಂದ ನೀವು ವಿಶ್ರಾಂತಿ ಪಡೆದು ನಿಮ್ಮ ಊರಿಗೆ ಹೋಗಬಹುದು. ಆ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದೀವಿ. ಒಟ್ಟಾರೆ ನಮ್ಮ ನಿಮ್ಮ ಸಂಪರ್ಕ ನಿರಂತರವಾಗಿರಲಿ, ಜೊತೆಗೆ ಈ ಮಾನವ ಜನ್ಮವನ್ನ ಸಾರ್ಥಕ ಪಡಿಸುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆ. ಅದಕ್ಕೋಸ್ಕರನೇ ತುಂಬಾ ಎಚ್ಚರಿಕೆಯಿಂದ ನಾವು ಗಮನ ಕೊಡ್ತಾ ಇದೀವಿ. ಮತ್ತು ಯಾರು ಬೇಜಾರು ಮಾಡ್ಕೊಳ್ಳೋದ್ಬೇಡ, ಯಾಕಂದ್ರೆ ಒಂದು 100 ಸಂಚಿಕೆಗಳನ್ನು ಮಾಡಬೇಕು ಅನ್ಕೊಂಡಿದೀವಿ. ಆದ್ರಿಂದ ನಿಮಗೆ ಬಹುಮಾನ ಬಂದೇ ಬರ್ತದೆ. ಒಂದ್ ವೇಳೆ ಬಹುಮಾನ ಬರೆದಿದ್ದವರು ಕೂಡ ಕಾರ್ಯಕ್ರಮಕ್ಕೆ ಬರಬಹುದು. ಬಹುಮಾನ ಬರೆದಿದ್ದವರು ಅವತ್ತು 12 ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬಹುದು, ಯಾವುದೇ ನಿರ್ಬಂಧ ಇರೋದಿಲ್ಲ. ಆದ್ರಿಂದ ನೀವು ಕುತೂಹಲದಿಂದ ಕಾಯ್ತಾ ಇರಿ. ಆ ಚಿಂತನೆಯಲ್ಲಿ ಇದ್ರೆ ಮನಸ್ಸು ಎಷ್ಟೋ ಸಂತೋಷಿತವಾಗಿರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿಯನ್ನು ಹೇಳಬೇಕು ನಿಮಗೆ. ಹರಿಹರದಿಂದ ಒಬ್ರು 1 ಮನೆ ನಾಲ್ಕು ಜನ ಪತ್ರ ಬರೆದ್ಬಿಟ್ಟಿದ್ದಾರೆ. ಎಲ್ಲರೂ ಕೂತು ಕಾರ್ಯಕ್ರಮ ಕೇಳ್ತಾರೆ ಅಂತ ಕೇಳ್ತೀರಿ. ತುಂಬಾ ಸಂತೋಷ ಆಯ್ತು. ಅವರಿಗೆ ನಾನು ಫೋನ್ ಮಾಡಿ ಮಾತಾಡಿದೆ, ತುಂಬಾ ಚೆನ್ನಾಗಿ ಬರ್ತಿದ್ದೀರಾ, ಬೇರೆ ಬೇರೆ ಪತ್ರ ಬರ್ತಿದ್ದಾರೆ ಸಣ್ಣ ಮಕ್ಕಳು ಕೂಡ. ಇದು ನಮಗೆ ಅತ್ಯಂತ ಸಂತೋಷವನ್ನ ನೀಡತಕ್ಕಂತ ಸಂಗತಿಗಳು. ಜೊತೆಗೆ ಇನ್ನೂ ಒಂದು ಮಾತು ಹೇಳಬಹುದು ಸ್ವಾಮೀಜಿ, ಈ ಕಾರ್ಯಕ್ರಮದ ಬಗ್ಗೆ ಆಯ್ತು ಅಥವಾ ಅವರಿಗೇನಾದ್ರೂ ಸ್ವತಃ ಪ್ರಶ್ನೆಗಳಿದ್ರೆ ಸಮಸ್ಯೆಗಳಿದ್ರೆ ಅವರು ಕೂಡ ನಿಮಗೆ ಪತ್ರ ಬರೆದು ಖಂಡಿತ ಕೇಳಲಿ ಅಂತ ನಿಮ್ಮ ಪ್ರಶ್ನೆಗಳನ್ನ. ಯಾಕಂದ್ರೆ ಇವತ್ತು ಮಾನವತ್ವದಲ್ಲಿ ಆಗತಕ್ಕಂತ ತಪ್ಪುಗಳನ್ನು ತಿದ್ದುಕೊಂಡು ದೈವತ್ವದ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ. ಆದ್ರಿಂದ ನಿಮ್ಗೆ ಏನೇ ಪ್ರಶ್ನೆಗಳು ಕೇಳಬೇಕು ಅನ್ಸಿದ್ರು ಕೂಡ, ಆಮೇಲೆ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಹೇಳಬೇಕು ಅಂತ ಇದ್ರೆ ನಿಮ್ಮೊಂದಿಗೆ ಅಂತ ಕಾರ್ಯಕ್ರಮ ಇರುತ್ತೆ, ಧಾರವಾಡ ಆಕಾಶವಾಣಿಯಲ್ಲಿ ಪ್ರತಿ ಬುಧವಾರ ಇರುತ್ತೆ, ಆ ಕಾರ್ಯಕ್ರಮಕ್ಕೂ ತಾವು ತಿಳಿಸಬಹುದು. ಆಮೇಲೆ ನಮಗೂ ಕೂಡ ಶ್ರೀ ಗುರು ಬಸವ ಮಹಾಮನೆಯ ಪೋಸ್ಟ್ ಬಾಕ್ಸ್ ನಂಬರ್ 1 ಅದಕ್ಕೂ ಕೂಡ ನೀವು ಪತ್ರವನ್ನು ಬರೆದು ಪ್ರಶ್ನೆಗಳನ್ನು ಕೇಳಬಹುದು, ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಕೇಳಿಗುರೆ, ಇಷ್ಟೊತ್ತು ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಇದುವರೆಗೆ ಆಗಿರುವ ಸಂಚಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಹೆಂಗಿದೆ ಕೇಳುಗುರುದು ಅನ್ನೋದ್ರ ಕುರಿತಂಗ ಸ್ವಾಮೀಜಿಯವರು ಮಾತನಾಡಿದ್ರು. ಅದೇ ಹೇಳ್ತಾ ಇದ್ವಿ, ಲೋಭ ಇರಬೇಕು, ಯಾವ್ದಕ್ಕಿರ್ಬೇಕು, ಎಷ್ಟರ ಮಟ್ಟಿಗಿರ್ಬೇಕು ಅಂತ ಹೇಳಿ ಸ್ವಾಮೀಜಿಯವರು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರು. ಸೊ ಅದೇ ವಿಷಯವನ್ನ ಇವತ್ತು ಮುಂದುವರಿಸ್ತಾ ಇದ್ದೇವೆ. ಸ್ವಾಮೀಜಿ ಏನಂತೀರಾ? ಈ ಲೋಭ ಅನ್ನುವಂತಹದ್ದು ಈಗೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಸಂಗ್ರಹದಿಂದ ಹುಟ್ಟತಕ್ಕಂಥದ್ದು ಅಥವಾ ಆಲಸ್ಯದಿಂದ ಹುಟ್ಟತಕ್ಕಂಥದ್ದು. ಅದಕ್ಕೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಲೋಭದಲ್ಲೂ ಕೂಡ ಮೂರು ಪ್ರಕಾರ ಇದೆ, ತನು ಲೋಭ, ಮನಲೋಭ, ಧನಲೋಭ. ತನು ಮನ ಧನದಲ್ಲಿ ಲೋಭ ಮಾಡೋದು. ಈ ಲೋಭವನ್ನು ನಿವಾರಿಸ್ಕೊಳ್ಳೋದಕ್ಕೆ ಒಂದು ವಿರುದ್ಧ ಗುಣ ಇದೆ, ಅದ್ರ ಬಗ್ಗೆನೂ ನಮ್ಮ ಶ್ರೋತೃಗಳು ತಿಳ್ಕೋಬೇಕು. ಲೋಭಕ್ಕೆ ಪ್ರಕೃತಿ ನಿಯಮ ಏನಪ್ಪಾ ಅಂತಂದ್ರೆ, ನೀವು ಕೆಟ್ಟದನ್ನು ತೊಡೆದು ಹಾಕ್ತೀರಾ, ಕಸ ತೆಗೆದು ಬಿಡ್ತೀರಾ, ಕಸ ತೆಗೆದ್ಮೇಲೆ ಆ ಜಾಗ ಖಾಲಿ ಬಿಡಬಾರ್ದು. ಜಾಗ ಖಾಲಿ ಬಿಟ್ರೆ ಮತ್ತೆ ಕಸ ಬಂದು ತುಂಬಿಕೊಳ್ಳುತ್ತೆ, ಅಲ್ಲಿ ನೀವೇನಾದ್ರೂ ಒಂದು ಗಿಡ ಹಾಕ್ಬಿಡ್ಬೇಕು. ಹಾಗೆ ಈ ಲೋಭವನ್ನ ಔದಾರ್ಯವನ್ನಾಗಿ ಪರಿವರ್ತಿಸಬೇಕು. ಲೋಭ ಅನ್ನುವಂಥದ್ದು ಬಂಧನಕಾರಿ ಆದ್ರೆ ಔದಾರ್ಯ ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥದ್ದು, ಲೋಭಕ್ಕೆ ವಿರುದ್ಧ ಗುಣ. ಅಥವಾ ಲೋಭ ಅನ್ನುವಂಥದ್ದು ಎಲೆ ಅಂತ ಇಟ್ಕೊಂಡ್ರೆ, ಮೊಳಕೆ ಅಂತ ಇಟ್ಕೊಂಡ್ರೆ, ಹುಟ್ಟು ಗುಣ ಅಂತ ಇಟ್ಕೊಂಡ್ರೆ, ಔದಾರ್ಯ ಅನ್ನುವಂಥದ್ದು ಹಣ್ಣು ಅಂದ್ರೆ ದೈವಿ ಗುಣ. ಹಿಂಗೆ ಕಾಮ ಮತ್ತು ಕ್ರೋಧದ ಬಗ್ಗೆ ಮಾತಾಡಿದೀವಲ್ಲ, ಅವಕ್ಕೂ ಅದೇ ತರ ಇರುತ್ತದೆ. ಕಾಮ ಅನ್ನುವಂಥದ್ದು ಹುಟ್ಟು ಗುಣ ಅಂದ್ರೆ, ಭಕ್ತಿ ಅನ್ನುವಂಥದ್ದು ಅದಕ್ಕೆ ವಿರುದ್ಧವಾದಂತದ್ದು, ಅಂದ್ರೆ ಅದು ಕಾಮವೇ ಪ್ರೇಮವಾಗಿ, ಪ್ರೇಮವೇ ಭಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಆಮೇಲೆ ಕ್ರೋಧ ಅನ್ನುವಂಥದ್ದು ಏನಿದೆಯಲ್ಲ, ಸರ್ವಜ್ಞ ಕೂಡ ಹೇಳ್ತಾನೆ, ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಕೂಪದಳು ನೇಣು ಹರಿದಂತೆ ಕೋಪಿತ ನರಕಕ್ಕೆ ಇಳಿಯುವ ಸರ್ವಜ್ಞ. ಅಂದ್ರೆ ಬಾವಿಯಲ್ಲಿ ಹಗ್ಗ ಹರಿದೋಗ್ಬಿಟ್ರೆ ಕೊಡ ಸೀದಾ ಪಾತಾಳ ಸೇರ್ಬಿಡುತ್ತೆ. ಹಾಗೆ ಅದನ್ನೇ ಉದಾಹರಣೆ ತಗೊಂತ, ಕೋಪ ಅನ್ನುವಂಥದ್ದು ಪಾಪದ ನೆಲೆಗಟ್ಟು ಅಂತ ಹೇಳ್ತಾನೆ. ನಿಜ, ಆದ್ರೆ ಕೋಪಿಯೇ ಕರುಣೆಯಾಗಿ ಪರಿವರ್ತನೆ ಆಗ್ತಾನೆ. ಕೋಪಕ್ಕೆ ವಿರುದ್ಧ ಗುಣ ಯಾವ್ದಪ್ಪ ಅಂದ್ರೆ ಕರುಣೆ. ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಮಾನವನ ಪ್ರೀತಿ ಅಂತ ಹೇಳ್ತಾರೆ. ಖಂಡಿತ ಖಂಡಿತ, ನಿಮ್ಗೆಲ್ಲ ಗೊತ್ತಿರ್ಬೇಕು ವಾಲ್ಮೀಕಿ ನಾಮದೇವ ಅಂಗುಲಿಮಾಲ ಅಂತ ಬರ್ತಾನೆ. ಆಮೇಲೆ ನಮ್ಮ ಶರಣರಲ್ಲಿ ನನ್ನಯ್ಯ ಅಂತ ಹೆಸರಿಟ್ರು, ಅವನಿಗೆ ಒರಿಸ್ಸಾದಿಂದ ಬಂದಿದ್ರು ಅವನು, ನನ್ನ ಅಯ್ಯ ನೀನು. ಅವನು ಕೂಡ ಮೊದಲು ಕೊಲೆಗಡುಕ, ಅವನ ಮುಂದೆ ಅತ್ಯಂತ ಕರುಣಾಳುವಾಗಿ ಪರಿವರ್ತನೆ ಆದ. ಅಂದ್ರೆ ಈ ಹುಟ್ಟುಗುಣಗಳೇನಿದಾವಲ್ಲ ಶತ್ರುಗಳಲ್ಲ, ಅದು ಮುಖ್ಯವಾಗಿ ಹೇಳಬೇಕಾಗಿರೋದು. ಆದ್ರಿಂದ ಲೋಭಿ ಯಾರಾದ್ರೂ ನಿಮ್ಮ ಹತ್ರ ಇದ್ರೆ ಅವ್ರನ್ನ ದ್ವೇಷ ಮಾಡಿ ದೂರ ಉಳಿಬೇಡಿ, ಹೇಗಾದ್ರೂ ಮಾಡಿ ಅವ್ರನ್ನ ಪ್ರೀತಿಯಿಂದ ಪರಿವರ್ತನೆ ಮಾಡಕ್ಕಾಗತ್ತಾ? ಈಗ ಅಜ್ಜ ಲೋಭಿ ಇದ್ರೆ ಮಗನ ಪಾಲಿಗೆ ಅಥವಾ ಹೆಂಡತಿ ಪಾಲಿಗೆ ಅವನು ಲೋಭಿ ಆಗಿರ್ಬೋದು, ಮೊಮ್ಮಗನ ಪಾಲಿಗೆ ಲೋಭಿ ಆಗಿರಂಗಿಲ್ಲ. ಆವಾಗ ಮೊಮ್ಮಗನೇ ಮೊಮ್ಮಗನನ್ನ ಸಾಧನವನ್ನಾಗಿ ಬಳಸ್ಕೊಂಡು ಅಜ್ಜನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇದು ಸಾಧ್ಯನಾ ಅಂತ ನೋಡ್ಬೇಕು. ಮಹಾತ್ಮರೆಲ್ಲರೂ ಸಾಮಾನ್ಯವಾಗಿ ಮಾಡಿರೋದು ಹೀಗೇನೆ. ಬಸವಣ್ಣವರನ್ನ ಚೋರ ಚಿಕ್ಕಯ್ಯ ಅಂತ ಹೇಳಿ ಕೊಲ್ಲಲಿಕ್ಕೋಸ್ಕರ ಬರ್ತಾನೆ. ಆವಾಗ ಅವರು ಯೋಗನಿದ್ರೆ ಶರಣನಿದ್ರೆ ಇದ್ದಾಳೆ ಜಪ ಕಾಣಿರು ಅಂತ ಹೇಳ್ತಾರೆ. ಆವಾಗ ಅವನಿಗೆ ದೇವರೇ ಕಣ್ಣಂಗ ಆಗ್ಬಿಡುತ್ತೆ, ಇನ್ನೇನು ಹಾಕಬೇಕು ಅನ್ನುವಾಗ ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆದಂಗ ಆಗ್ಬಿಡುತ್ತೆ ಅವನಿಗೆ. ಆಮೇಲೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ, ಎಚ್ಚರ ಆಗತ್ತೆ ಬಸವಣ್ಣವ್ರಿಗೆ. ಆವಾಗ ಯಾರಪ್ಪ ನೀನು, ನಾನು ಹೀಗೆ ಚೋರ ಚಿಕ್ಕಯ್ಯ ಅಂತ ಹೇಳಿ ನಿಮ್ಮನ್ನು ಕೊಲ್ಲೋದಕ್ಕೋಸ್ಕರ ಬಂದವನು. ಆ ಬಸವಣ್ಣವ್ರು ಹೇಳ್ತಾರೆ, ಇಲ್ಲ ನೀ ಕೊಲ್ಲೋದಕ್ಕೆ ಬಂದಿದ್ರೆ ಕೊಲ್ಬೋದಾಗಿತ್ತಲ್ಲ, ಯಾರಾದ್ರೂ ಕೊಲೆಗಡುಕರು ನಾನು ಕೊಲೆಗಡುಕ ಅಂತ ಹೇಳ್ತಾರ, ನೀ ಕೊಲೆಗಡುಕ ಅಲ್ಲ, ನೀನು ನನ್ನ ರಕ್ಷಕ ಅಂತ ಅಂದ್ಬಿಡ್ತಾರ ಅವರು. ಅವತ್ತಿಂದ ಅವನು ಬದಲಾವಣೆ ಆಗಿ ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ ಅಂತ ಬಸವಣ್ಣ. ಅಂದ್ರೆ ಮಹಾತ್ಮರ ಉದ್ದೇಶ ಏನಪ್ಪ ಅಂತಂದ್ರೆ ಪರಿವರ್ತನೆ ಮಾಡ್ತಕ್ಕಂಥದ್ದು. ಬುದ್ಧ ಅಂಗುಲಿಮಾಲ್ನ ಹತ್ರ ಹೋಗುವಾಗ ಎಲ್ಲ ಹೇಳ್ತಾರೆ ಜನ, ಹೋಗ್ಬೇಡಿ ನಿಮ್ಮನ್ನ ಕೊಂದ್ ಹಾಕ್ಬಿಡ್ತಾನೆ. ಹೌದಾ, ಕೊಂದ್ ಹಾಕ್ಬಿಡ್ತಾನ, ಪರವಾಗಿಲ್ಲ ನೋಡೇ ಬಿಡೋಣ ಅಂತೇಳಿ ಹೋಗ್ತಾನೆ ಇರ್ತಾರ ಅವರು. ಅವನ್ ಗುಡ್ಡದ ಮೇಲಿಂದ ಕೂಗ್ತಾನೆ, ಯಾರು ನೀನು ಬರಬೇಡ ನಿಲ್ಲು, ಆಗ ಬುದ್ಧ ಹೇಳ್ತಾರೆ, ನಿಲ್ಬೇಕಾದ ನಾನಲ್ಲಪ್ಪ, ನೀನ್ ನಿಲ್ಬೇಕು, ಹತ್ರಕ್ಕೆ ಹೋಗೇ ಬಿಡ್ತಾರೆ. ಆ ತರ ಅವನ ಜೀವನದಲ್ಲಿ ಅವನ ಹತ್ರ ಯಾರು ಬಂದಿರಲ್ಲ, ಎಲ್ಲರೂ ಎದುರುಕೊಂಡಿರ್ತಾರೆ, ದೂರ ಹೋಗ್ತಿರ್ತಾರೆ. ಅಂತದ್ರಲ್ಲಿ ಬುದ್ಧರು ಯಾವಾಗ ಸಮೀಪ ಹೋದ್ರಲ್ಲ ಅವನಲ್ಲಿ ಪರಿವರ್ತನೆ ಶುರುವಾಗ್ಬಿಡುತ್ತೆ. ಮುಂದೆ ಇಡೀ ಜನ ಕಲ್ಲೋಡಿದ್ರು ಕೂಡ ಅವನು ಒಂದು ಚೂರು ಪ್ರತಿಕ್ರಿಯೆ ಕೊಡಲ್ಲ, ಅಂತ ಶಾಂತ ಮೂರ್ತಿಯಾಗಿ ಪರಿವರ್ತನೆ ಆಗ್ತಾನೆ. ಅಂದ್ರೆ ಈ ಅರಿಷಡ್ ವರ್ಗಗಳಿಗೆ ಒಂದು ಗುಣ ಏನಿದೆ ಅಂದ್ರೆ, ಇದಕ್ಕೆ ವಿರುದ್ಧವಾದಂತಹ ಗುಣವನ್ನ ಕೊಟ್ಟು ನಾವು ಅದನ್ನ ಪರಿವರ್ತನೆ ಮಾಡಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ಲೋಭವನ್ನ ಹೇಗೆ ಯಾವ ದಾರಿಯೊಳಗೆ ತೆಗೆದುಕೊಂಡು ಹೋಗಬಹುದು? ಅರಿಷಡ್ ವರ್ಗಗಳು ಎಲ್ಲರಲ್ಲೂ ಇದ್ದೇ ಇರ್ತವೆ, ಆದ್ರೆ ಅವು ಕೆಟ್ಟವಲ್ಲ, ಅವುಗಳನ್ನ ತೆಗೆದುಕೊಂಡು ಹೋಗುವ ಮಾರ್ಗ ಮಾತ್ರ ಒಳ್ಳೇದಾಗಿರ್ಬೇಕು ಅನ್ನೋದನ್ನ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ನಮಸ್ಕಾರ ಸ್ನೇಹಿತರೆ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರುಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳಿ ಕೃಷಿ ಹಾಡುಗಳು. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಮಗಿರಿಯ ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ. ಹಿಮಗಿರಿಯ ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ. ಮಣ್ಣಿನ ಕೆಳಗೆ ತೊಗಟೆಯ ಒಳಗೆ, ಮಣ್ಣಿನ ಕೆಳಗೆ ತೊಗಟೆಯ ಕೆಳಗೆ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ. ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಬೆಳವಣಿಗೆಯಾದರೂ ಭಾರಿಯಾಗುವಷ್ಟು. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ.

ಮುತ್ತುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಡುಗಳು ಈ ಸಜ್ಜೆಯ ಕಾಡುಗಳು ಮಾಡುವುದರಿಂದ ಮೊಳಕೆ ಪ್ರಮಾಣ ತಿಳಿಯುತ್ತದೆ

ಶಕ್ತರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ತಿಂಗಳ ಯತ್ನ ಸಾಕು ಸಫಲರಾಗಿ ಬಾಳದ ಮಳೆ ತಂದ ಬೆಂಕಿ ಜಿಗಿಯಳು ಬವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಸಿದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಗೊಬ್ಬರ ಹಾಕೋ ಅಣ್ಣ ಹೊಲಕ ಕೇವ